ಪಾರ್ಶ್ವವಾಯು ಆಗ್ತದೆ. ಒಂದು ಸೈಡು ಬರದೇ ಇರೋದು, ಹಸಿರು ಬಣ್ಣಕ್ಕೆ ಭೇದಿ ಮಾಡುವಂಥದ್ದು, ಇಷ್ಟೆಲ್ಲ ಮಾಡಿ ಚಿಕಿತ್ಸೆ ಪಡೆಯೋದಕ್ಕೂ ಮುಂಚೆ ಡೆತ್ ಆಗುವಂಥದ್ದು. ಇದು ಒಂದು ಅಡಿಗೆ ಆಗಲ್ಲ, ಒಂದು ಅಡಿಗೆ ಬಂದರೆ ನಾವು ಆಡು ಸಾಕಣೆದಾರರು ಹೇಗೆ ಸಾಕ್ತಾರೆ, ಸಾಕಿದ್ರೆ ಒಟ್ಟೊಟ್ಟಿಗೆ ಸಾಕ್ತಾರೆ, ದನ ಆದರೆ ಒಂದು ಎರಡು, ಇದು ಹಾಗಲ್ಲ. ಮಂದಿ ಜಾಸ್ತಿ ಜಾಸ್ತಿ ಸಾಕುವಾಗ ಏನಾಗ್ತದೆ, ಒಂದಕ್ಕೆ ಬಂದರೆ ಎಲ್ಲದಕ್ಕೂ ಬರ್ತದೆ, ಅವರ ಆರ್ಥಿಕತೆ ಅಲ್ಲೇ ಕುಂಠಿತ ಆಗೋಗುತ್ತೆ. ಒಂದಕ್ಕೆ ಬಂದರೆ ಎಲ್ಲದಕ್ಕೂ ಕಾಯಿಲೆ ಬಂದಂಗೆ. ಇದನ್ನು ವರ್ಷದಲ್ಲಿ ಎರಡು ಬಾರಿ ಇದಕ್ಕೆ ಲಸಿಕೆನ ಹಾಕಬೇಕಾಗತ್ತೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಇನ್ನೊಂದು ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ. ಎರಡು ತಿಂಗಳ ಮೇಲ್ಪಟ್ಟ ಎಲ್ಲ ಮೇಕೆ ಮತ್ತು ಕುರಿಗಳಿಗೆ ನಾವು ಈ ಲಸಿಕೆನ ಹಾಕ್ಬೋದು. ಎರಡನೇದಾಗಿ ಗಳಲೆ ರೋಗ, HS ಅಂತ ಹೇಳ್ತೀವಿ, ಹೆಮರೇಜಿಕ್ ಸೆಪ್ಟಿಸಿಮಿಯಾ. ಇದು ಇದರಲ್ಲಿ ಏನಾಗುತ್ತೆ, ಗಂಟಲಿನ ಕೆಳಗಡೆ ನೀರು ತುಂಬಿಕೊಳ್ಳೋದು, ಮತ್ತು ಮೂಗಿನಿಂದ ಸಿಂಬಳ ಬರೋದು, ರಕ್ತ ಮಿಶ್ರಿತ ಭೇದಿ ಮಾಡೋದು, ಎಲ್ಲದರಲ್ಲೂ ಜ್ವರ ಇದ್ದೇ ಇರ್ತದೆ. ಹೀಗೆ ಬಂದು ಆಡು ಅಥವಾ ಮೇಕೆ ಸಾವನ್ನಪ್ಪುತ್ತೆ. ಈ ರೋಗಕ್ಕೆ ಲಸಿಕೆಯನ್ನು ವರ್ಷಕ್ಕೊಮ್ಮೆ ಮೇ ತಿಂಗಳಲ್ಲಿ ಹಾಕಿದರೆ ಸಾಕಾಗ್ತದೆ. ನಾಲ್ಕು ತಿಂಗಳ ಮೇಲ್ಪಟ್ಟ ಎಲ್ಲ ಮೇಕೆ ಮತ್ತು ಕುರಿಗಳಿಗೆ ನೀವು ಲಸಿಕೆನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ನೀಲಿ ನಾಲಿಗೆ ರೋಗ ಅಂತ ಹೇಳ್ತೀವಿ, ಬ್ಲೂಟಂಗ್ ಅಂತ. ಇದರಲ್ಲಿ ಏನಾಗುತ್ತೆ, ಬಾಯಲ್ಲಿ, ಮೂಗುಗಳಲ್ಲಿ, ಕರಳಿನಲ್ಲಿ ಉರಿಯೂತ ಆಗ್ತದೆ. ಎಲ್ಲ ತುಟಿಗಳಾಗಲಿ, ಬಾಯಾಗಲಿ, ಒಸಡುಗಳೆಲ್ಲ ಊತ ಬರ್ತದೆ. ಊತ ಬಂದು ನಾಲಿಗೆ ನೀಲಿಗಟ್ಟುತ್ತೆ, ನೀಲಿಗಟ್ಟು ದಪ್ಪ ಚರ್ಮ ಬರ್ತದೆ. ಅದಕ್ಕಾಗಿ ಅದನ್ನು ಬ್ಲೂಟಂಗ್ ಕಾಯಿಲೆ ಅಂತ ಹೇಳ್ತೀವಿ, ಅಂದರೆ ನೀಲಿ ಬಣ್ಣದ ರೋಗ ಅಂತ. ಇದರಲ್ಲೂ ಕೂಡ ಜ್ವರ ವಿಪರೀತವಾಗಿರುತ್ತೆ. ಅದು ಆಡು ಮತ್ತು ಕುರಿ ಒಂದ್ಸಲ ಬಂದರೆ ಸಾವನ್ನಪ್ಪತ್ತೆ. ಇದು ಕೂಡ ಎಲ್ಲ ಆಡು ಕುರಿಗಳಿಗೆ ಮಂದೆಯಲ್ಲಿ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಇದನ್ನು ವರ್ಷಕ್ಕೊಮ್ಮೆ ಅಕ್ಟೋಬರ್ ತಿಂಗಳಲ್ಲಿ ಈ ಲಸಿಕೆನ ಹಾಕಬೇಕು. ಮೂರು ತಿಂಗಳ ಮೇಲ್ಪಟ್ಟ ಎಲ್ಲ ಆಡು ಮೇಕೆಗಳಿಗೆ ಇದನ್ನು ಕೊಡ್ಬೋದು. ಈ ಜಾನುವಾರುಗಳಲ್ಲಿ ಮುಂದಿನ ಲಸಿಕೆ ಯಾವುದು, ಅದನ್ನು ಯಾವ ರೋಗದ ವಿರುದ್ಧ ಹೋರಾಡಲಿಕ್ಕೆ ನೀಡಲಾಗ್ತದೆ? ನೆಕ್ಸ್ಟ್ PPR ಕಾಯಿಲೆ ಅಂತ ಹೇಳ್ತೀವಿ, ಅದಕ್ಕೆ ಗೋಟ್ ಪ್ಲೇಗ್ ಅಂತಾನು ಹೇಳ್ತಾರೆ, ಕಿರೆಬೇನೆ ಅಂತಾನು ಹೇಳ್ತೇವೆ. ಇದು ಇದರಲ್ಲೂ ಕೂಡ ಅತಿಯಾದ ಜ್ವರ, ಕಣ್ಣು ತುಂಬ ಕೆಂಪಾಗಿರೋದು, ಮೂಗಲ್ಲಿ ನೀರು ಸೋರೋದು, ಮತ್ತು ಕಣ್ಣೆಲ್ಲ ಗೀಚು ಕಟ್ಟೋದು, ಅತಿಯಾದ ಭೇದಿ ಅಂದರೆ ಸ್ಮೆಲ್ ಇರುತ್ತೆ, ತುಂಬ ವಾಸನೆಯುಕ್ತ ಭೇದಿ, ರೋಗದ ಲಕ್ಷಣಗಳು ಇಷ್ಟೆಲ್ಲ ಆಗುವಾಗ ಇದು ಕೂಡ ಬೇಗನೆ ಬಹುಬೇಗ ಮರಣ ಹೊಂದ್ತವೆ. ಸ್ಪ್ರೆಡ್ ಕೂಡ ಬೇರೆ ಒಂದರಿಂದ ಒಂದಕ್ಕೆ ಬಹುಬೇಗ ಹರಡುತ್ತೆ. ಈ ಕಾಯಿಲೆಗೆ ವರ್ಷಕ್ಕೊಮ್ಮೆ ಮೇ ಅಥವಾ ನವೆಂಬರ್ನಲ್ಲಿ ಲಸಿಕೆ ಕೊಟ್ಟರೆ ಸಾಕು. ಇದರಲ್ಲೂ ಕೂಡ ಮೂರು ತಿಂಗಳ ಮೇಲ್ಪಟ್ಟ ಎಲ್ಲ ಮೇಕೆ ಮತ್ತು ಕುರಿಗಳಿಗೆ ಲಸಿಕೆಯನ್ನು ಹಾಕ್ಬೋದು. ನರಡಿ ರೋಗ, ಆಂಥ್ರಾಕ್ಸ್, ನಾನು ದನಗಳಲ್ಲಿ ಹೇಳಿದ್ನಲ್ಲ, ಇದು ನರಡಿ ರೋಗ ಮೇಕೆಗಳಲ್ಲೂ ಕೂಡ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ಎಲ್ಲ ದ್ವಾರಗಳಿಂದ ರಕ್ತಸ್ರಾವ ಆಗೋದು. ಇದರಲ್ಲೂ ಕೂಡ ಲಸಿಕೆ ಇದೆ. ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲಿ ಆರು ತಿಂಗಳ ಮೇಲ್ಪಟ್ಟ ಎಲ್ಲ ಮೇಕೆ ಮತ್ತು ಕುರಿಗಳಿಗೆ ಈ ಲಸಿಕೆನ ಹಾಕ್ಬೋದು. ಮತ್ತು ಶೀಪ್ ಪಾಕ್ಸ್ ಅಂತ ಹೇಳಿ ಕುರಿ ಸಿಡುಬು, ಇದರಲ್ಲೆಲ್ಲಲ್ಲಲ್ಲೇ ಎಲ್ಲಿ ಉಣ್ಣೆಗಳಿರಲ್ವ ಆ ಜಾಗಗಳೆಲ್ಲ ಗುಳ್ಳೆ ಆಗ್ತವೆ. ಈಗ ಉಣ್ಣೆ ಎಲ್ಲಿರಲ್ಲ, ಕಿವಿ ಮೇಲೆ, ಬಾಯಿ ಹತ್ತಿರ, ಕೆಳಗಡೆ, ಕೆಚ್ಚಲ ಹತ್ರ, ಅಲ್ಲೆಲ್ಲ ಗುಳ್ಳೆಗಳಾಗ್ತವೆ. ಅದಲ್ಲದೆ ಆಗ್ದೇ ಶ್ವಾಸಕೋಶ, ಲಂಗ್ಸ್, ಅಲ್ಲೆಲ್ಲ ಗುಳ್ಳೆಗಳಾಗ್ತದೆ, ಒಳಗೆ ಕೂಡ ಗುಳ್ಳೆಗಳಾಗ್ತದೆ. ಗುಳ್ಳೆಗಳಾಗಿ ಕುರಿಗಳು ಸಾವನ್ನಪ್ಪ. ಇದನ್ನು ಕೂಡ ತಡಿಲಿಕ್ಕೆ ಲಸಿಕೆ ಇದೆ. ಅಕ್ಟೋಬರ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಈ ಲಸಿಕೆನ ಹಾಕಿದರೆ ಸಾಕಾಗ್ತದೆ. ಆರು ತಿಂಗಳ ಮೇಲ್ಪಟ್ಟ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ಇಲ್ಲಿ ಈ ಲಸಿಕೆನ ಹಾಕ್ಬೋದು. ನೆಕ್ಸ್ಟ್ ಬಂದರೆ ಕಾಲುಬಾಯಿ ಜ್ವರ. ನಾನು ಈಗಾಗಲೇ ಹಸು ಮತ್ತು ಎಮ್ಮೆಗಳಲ್ಲಿ ಹೇಳಿದಾಗೆ ಇದರಲ್ಲೂ ಕೂಡ ಬಾಯಿಯಲ್ಲಿ ಮತ್ತು ಕಾಲಿನಲ್ಲಿ, ಗೊರಸಿನಲ್ಲಿ ಉಣ್ಣೆಗಳಾಗಿ ವಿಪರೀತ ಜ್ವರ ಆಗಿ ಸಾವನ್ನಪ್ಪುತ್ತವೆ. ಇದಕ್ಕೂ ಕೂಡ ಆರು ತಿಂಗಳಿಗೊಮ್ಮೆ ಲಸಿಕೆ ಹಾಕೊಬೇಕಾಗ್ತದೆ. ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಕಾಯಿಲೆಗೆ ಲಸಿಕೆನ ಹಾಕಬೇಕಾಗ. ವರ್ಷದಲ್ಲಿ ಎರಡು ಬಾರಿ, ನವಂಬರ್ ಅಥವಾ ಡಿಸೆಂಬರ್, ಇಲ್ಲಾಂದರೆ ಏಪ್ರಿಲ್ ಆರ್ ಮೇ, ಆರು ತಿಂಗಳಿಗೊಮ್ಮೆ ಹಾಕಬೇಕಾಗ್ತದೆ. ಇವಾಗ ಹಂದಿಗಳ ವಿಚಾರಕ್ಕೆ ಬಂದರೆ, ಹಂದಿ ಸಾಕಾಣಿಕೆಯಲ್ಲಿ ಯಾವೆಲ್ಲ ಲಸಿಕೆಗಳು ಲಭ್ಯ ಇವೆ, ಯಾವುದೆಲ್ಲ ಹಾಕಿಸಬಹುದು, ಅದರ ಬಗ್ಗೆ ಮಾಹಿತಿ ಕೊಡಿ. ಹಂದಿಗಳಲ್ಲಿ ಬಂದರೆ ಮೇಡಮ್, ನಾವು ಹೆಚ್ಚಿನಾಗಿ ಈಗ ಸ್ವೈನ್ ಫೀವರ್ ಅಂತ ಕಾಯಿಲೆಗೆ ಲಸಿಕೆನ ಹಾಕ್ತಾ ಇದ್ದೇವೆ. ಇದರಲ್ಲಿ ಹಂದಿ ಮರಿಗಳಿಗೆ 1-2 ತಿಂಗಳ ಮರಿಗಳಲ್ಲಿ ನಾವು ಈ ಲಸಿಕೆನ ಹಾಕ್ತೀವಿ. ಇದರಲ್ಲೂ ಕೂಡ ಅತಿಯಾದ ಬೇದಿಯಾಗೋದು, ಶ್ವಾಸಕೋಶದ ಉಸಿರಾಟದ ತೊಂದರೆ ಆಗೋದು, ಮೂಗಲ್ಲಿ ನೀರು ಸುರಿಯೋದು, ಜ್ವರ ಬರೋದು, ಹೀಗೆ ಹಲವಾರು ಲಕ್ಷಣಗಳು ಕಾಣಿಸಿಕೊಂಡು ಹಂದಿ ಸಾವನ್ನಪ್ಪತ್ತೆ, ಬಹುಬೇಗ ಸಾವನ್ನಪ್ಪತ್ತೆ. ಮತ್ತು ಈ ಹಂದಿಗಳು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕೋದ್ರಿಂದ ಬೇಗ ಬೇಗ ಹರಡುತ್ತೆ, ಇದು ಬೇಗ ಹರಡಿ ಬೇರೆ ಹಂದಿಗಳು ಕೂಡ ಸಾವನ್ನಪ್ಪೋ ಹಾಗೆ ಮಾಡುತ್ತೆ. ಇದು ಹೆಚ್ಚು ಹೆಚ್ಚಿನ ವೈರಸ್ ಕಾಯಿಲೆಗಳು ಗಾಳಿಯಲ್ಲಿ ಹರಡೋದ್ರಿಂದ ಬಹುಬೇಗ ಇನ್ನೊಂದು ಪ್ರಾಣಿಗೆ ಹರಡಲಿಕ್ಕೆ ಇದು ಬಹುಬೇಗ ಇದಾಗ್ತದೆ. ಹಾಗಾಗಿ ಪ್ರಾಣಿಜನ್ಯವ ಮೇಡಮ್ ಇದು? ಇಲ್ಲ ಇಲ್ಲ ಮ್ಯಾಮ್, ಪ್ರಾಣಿಜನ್ಯ ಅಲ್ಲ. ಇದಾದಮೇಲೆ ಸೆಕೆಂಡ್ ವ್ಯಾಕ್ಸಿನ್ ಅದಕ್ಕೆ 1-2 ತಿಂಗಳ ಮರಿಗಳಲ್ಲಿ ಕೊಟ್ಟ ನಂತರ 6 ತಿಂಗಳ ಬಿಟ್ಟು ಮತ್ತೆ ರಿಪೀಟ್ ಮಾಡಬೇಕಾಗ್ತದೆ ಅದೇ ವ್ಯಾಕ್ಸಿನ್ನ. ಅದಾದ ನಂತರ ವರ್ಷಕ್ಕೊಮ್ಮೆ ಮಾಡಿದರೆ ಸಾಕಾಗ್ತದೆ. ಇನ್ನೊಂದು ಕಾಲುಬಾಯಿ ಜ್ವರ, ಅದು ಕೂಡ ಹಂದಿಗಳಲ್ಲಿ ಬರ್ತದೆ. ನಾನು ಆಗಲೇ ಹೇಳಿದಾಗೆ ದನಗಳಲ್ಲೂ ಇದೆ, ಆಡು ಮೇಕೆಗಳಲ್ಲೂ ಇದೆ, ಹಂದಿಗಳಲ್ಲೂ ಇದೆ. ಇದಕ್ಕೂ ಕೂಡ ವರ್ಷದಲ್ಲಿ 2 ಬಾರಿ ಲಸಿಕೆನ ಹಾಕಬೇಕಾಗತ್ತೆ. ಅದೇ ಥರ ನವಂಬರ್ ಡಿಸೆಂಬರಲ್ಲಿ ಮತ್ತೆ ಏಪ್ರಿಲ್ ಮೇ ಅಲ್ಲಿ ನಾವು ಲಸಿಕೆನ ಹಾಕಬೇಕಾಗ್ತದೆ. 4 ತಿಂಗಳ ಮೇಲ್ಪಟ್ಟ ಎಲ್ಲ ಹಂದಿಗಳಲ್ಲೂ ಈ ಲಸಿಕೆನ ಹಾಕ್ತೇವೆ. ಈಗ ಒಂದು ಬಂದಿದೆ, ಎಲ್ಲ ಕಡೆ ಮಾತು ನಡೀತಾ ಇದೆ, ಆಫ್ರಿಕನ್ ಸ್ವೈನ್ ಫೀವರ್ ಅಂತ. ತುಂಬಾ ಮರಣನ ನಾವು ನೋಡ್ತಾ ಇದ್ದೇವೆ. ಒಂದು ಸಲ ಎಂಟ್ರಿ ಆದರೆ ಈ ಸ್ವೈನ್ ಫೀವರ್ಗಿನ್ನ ಅದು ದೊಡ್ಡಣ್ಣ ಅಂತ ನಾವು ಹೇಳ್ಬೋದು. ಒಂದು ಸಲ ಬಂದರೆ ಲ್ಯಾಬರೇಟ್ರಿಗೆ ಕಳಿಸಿ, ಲ್ಯಾಬರೇಟ್ರಿಯಿಂದ ರಿಸಲ್ಟ್ ಬರೋದಕ್ಕೂ ಮೊದಲೇ ಇಲ್ಲಿ ಹಂದಿಗಳು ಸಾವನ್ನಪ್ಪಿ ಆಗಿರುತ್ತೆ. ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇರೋದಿಲ್ಲ, ಚಿಕಿತ್ಸೆ ಕೊಟ್ಟರೂ ಕೂಡ ಫಲಕಾರಿಯಾಗೋದಿಲ್ಲ, ಹಂದಿಗಳು ಬದುಕುಳಿಯೋದಿಲ್ಲ. ಮತ್ತೆ ಬಹುಬೇಗ ಹರಡುತ್ತೆ ಇದು. ಈಗ ಒಂದು ಫಾರ್ಮಿಗೆ ಬಂದರೆ ಇನ್ನೊಂದು ಫಾರ್ಮಿಗೆ ಹರಡಲಿಕ್ಕೆ ತುಂಬ ಸಮಯ ಬೇಕಾಗಿಲ್ಲ, ಮನುಷ್ಯರ ಮೂಮೆಂಟೇ ಸಾಕು. ನಾನು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಇನ್ನೊಂದು ಫಾರ್ಮಿಗೆ ಹೋದರೆ ಸಾಕಾಗ್ತದೆ, ಅಲ್ಲಿ ಆಲ್ರೆಡಿ ಕಾಯಿಲೆ ಬಂದಾಯಿತು. ಇದಕ್ಕೆ ಯಾವುದೇ ವ್ಯಾಕ್ಸಿನ್ ಇನ್ನ ಬರಲಿಲ್ಲ. ಅದೇ ಸ್ವೈನ್ ಫೀವರ್ ವ್ಯಾಕ್ಸಿನ್ನೇ ನಾವು ಕೊಡ್ತಾ ಇದ್ದೇವೆ. ಸ್ವಲ್ಪ ಕ್ರಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ, ಬಟ್ ಅದ ಬಂದರೆ ಮಾತ್ರ ಇನ್ನು ಬೇರೆ ಉಪಾಯ ಇಲ್ಲ, ನಿಯಂತ್ರಣ ಇಲ್ಲ, ಚಿಕಿತ್ಸೆ ಇಲ್ಲ. ಇದು ಹಂದಿಗಳಲ್ಲಿ ಮಾತ್ರ. ಜನವಾರುಗಳಲ್ಲಿ ಈಗ ಬಹಳಷ್ಟು ರೋಗಗಳ ಬಗ್ಗೆ, ಲಸಿಕೆಗಳ ಬಗ್ಗೆ ಬಹಳಷ್ಟು ಮಾತುಗಳನ್ನು, ಮಾಹಿತಿಗಳನ್ನು ನಮ್ಕೊಟ್ರಿ. ಸಾಮಾನ್ಯವಾಗಿ ರೈತರಲ್ಲಿ ಈ ಲಸಿಕೆಗಳ ಬಗ್ಗೆ ಒಂದು ಮೂಢನಂಬಿಕೆ ಇದೆ. ತಾವು ಪಶುವೈದ್ಯಾಧಿಕಾರಿಯಾಗಿದ್ದುಕೊಂಡು ರೈತರಲ್ಲಿಗೆ ಹೋದಾಗಲೆಲ್ಲ ಬಹಳಷ್ಟು ಅನುಭವಗಳು ತಮಗೆ ಆಗಿರ್ಬೋದು. ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಈ ಲಸಿಕೆ ಮೂಢನಂಬಿಕೆಗಳು ಅಂತ ಬಂದಾಗ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಕೊಡುವಂಥದ್ದು ಇದು ಕಾಲುಬಾಯಿ ಜ್ವರ ಆಗಲಿ, ಲಂಪಿ ಸ್ಕಿನ್ ಡಿಸೀಸ್ ಅಂದರೆ ಚರ್ಮಗಂಟು ರೋಗದ ಲಸಿಕೆ ಆಗಲಿ, ಮನೆ ಬಾಗಿಲಿಗೆ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದೇವೆ ದಕ್ಷಿಣ ಕನ್ನಡದಲ್ಲಿ. ಈವನ್ ನಾನು ಕೂಡ ಸುಮಾರು 1-10 ವರ್ಷದಿಂದ ಮನೆ ಮನೆಗೆ ಹೋಗಿ ಈ ಲಸಿಕೆಯ ಕಾರ್ಯಕ್ರಮ ಬರುವಾಗ 1 ತಿಂಗಳು ನಾವು ಹಾಸ್ಪಿಟಲ್ಗಳಲ್ಲಿಲ್ಲ, ಪ್ರತಿಯೊಬ್ಬ ರೈತರ ಮನೆ ಮನೆಗೆ ಹೋಗ್ತೇವೆ. ಹೋದರೂ ಕೂಡ ಕೆಲವೊಬ್ಬರು ರೈತರು ನಿರಾಕರಿಸ್ತಾರೆ, ನಮಗೆ ಬೇಡ ವ್ಯಾಕ್ಸಿನ್ ಬೇಡ. ಅವರು ಮೇನ್ ಹೇಳೋದಿಷ್ಟೇ, ಮೇಡಮ್ ವ್ಯಾಕ್ಸಿನ್ ಹಾಕಿದಾಗ ಅಲ್ಲಿ ಬಾವು ಬರ್ತದೆ, ಜ್ವರ ಬರ್ತದೆ, ಹಾಲು ಕಡಿಮೆ ಆಗ್ತದೆ, ಗರ್ಭಪಾತ ಆಗ್ತದೆ ಪ್ರೆಗ್ನೆಂಟ್ ಇದ್ರೆ, ಹಸು ವೀಕ್ ಆಗ್ತದೆ, ಬಡಕಲಾಗ್ತದೆ, ಆ ಥರ ಹೇಳ್ತಾ ಬರ್ತಾರೆ. ಅದು ಅವರು ಅಂದ್ಕೊಂಡಿರೋ ಮೂಢನಂಬಿಕೆಗಳು. ನೀವು ಮನೆಯಲ್ಲಿ ಮ್ಯಾಮ್ ನೀವೇ ಆದರೂ ಕೂಡ ಯಾವುದೇ ಲಸಿಕೆ ಹಾಕಿಸಿ ಬಂದಾಗ ನಿಮಗೆ ನೋವಿಲ್ಲದ ಲಸಿಕೆ ನೋಡಿದ್ದೀರಾ? ಯಾವುದೇ ಇಂಜೆಕ್ಷನ್ ಒಂದು ಜಾಗದಲ್ಲಿ ಕೊಡುವಾಗ ಅಲ್ಲಿ ಬಾವು ಬರೋದು, ನೋವಾಗೋದು ಸಹಜ. ಅದು 1 ದಿನ ಇರ್ತದೆ, ಕ್ರಮೇಣ ಕಡಿಮೆ ಆಗ್ತದೆ. ಎರಡನೇದು ಜ್ವರ ಬರೋದು. ಯಾವುದೇ ಲಸಿಕೆ ನಾವು ನೀಡಿದಾಗ ಜಾನುವಾರುಗಳಿಗೆ ಜ್ವರ ಬಂತು ಅಂದರೆ ಏನರ್ಥ? ಆ ಲಸಿಕೆಗೆ ಇದು ನಮ್ಮ ಬಾಡಿ ವರ್ಕ್ ಆಗ್ತಾ ಇದೆ ಅಂತ ಅರ್ಥ, ಕೆಲಸ ಮಾಡ್ತಾ ಇದೆ, ಇಸ್ ಗುಡ್ ಆ್ಯಕ್ಚುಲಿ. ರೈತರಿಗೆ ಅದು ಏನು ಮೈಂಡಲ್ಲಿ, ಜ್ವರ ಬರುತ್ತೆ ಬೇಡ, ಅದು ಜ್ವರ ಬಂತು ಅಂದರೆ ಅದು ಒಳ್ಳೆ ಸೈನ್, ಅದು ಆ ವ್ಯಾಕ್ಸಿನ್ಗೆ ಅದು ಪ್ರೊಟೆಕ್ಷನ್ಗೆ ಇದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಅರ್ಥ. ಮೂರನೇದು ಹಾಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಲು ಕಡಿಮೆ ಆಗೋದು ಸಹಜ, ಒಂದು ವ್ಯಾಕ್ಸಿನ್ ಕೊಟ್ಟಾಗ ನೋವು ಬರ್ತದೆ, ಜ್ವರ ಬರ್ತದೆ. ಜ್ವರ ಬಂದಾಗ ತಿನ್ನೋದನ್ನ ಬಿಡ್ತದೆ ಪ್ರಾಣಿಗಳು. ತಿನ್ನೋದನ್ನ ನಿಲ್ಲಿಸಿದಾಗ ಹಾಲಿನ ಇಳುವರಿ ಕಡಿಮೆ ಆಗೋದು ಸಹಜ. ಎಷ್ಟು ದಿನ ಜ್ವರ? ಒಂದು ಎರಡು ದಿನ ಇರ್ತದೆ, ನೋವು ಒಂದು ಎರಡು ದಿನ ಇರ್ತದೆ. ಆ ಸಮಯದಲ್ಲಿ ಮಾತ್ರ ನಿಮಗೆ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ನೆಕ್ಸ್ಟ್ ಡೇಯಿಂದ ಯಥಾಸ್ಥಿತಿ ಮೊದಲಿನ ಹಾಲು ಇಳುವರಿಗೆ ಅದು ಬರ್ತದೆ. ಆದರೆ ನೀವು ಎರಡು ದಿನ ಹಾಲಿನ ಇಳುವರಿಗೋಸ್ಕರ ಆ ರೋಗದ ವಿರುದ್ಧ ಲಸಿಕೆ ಹಾಕಿಸ್ಕೊಳ್ಳಿಲ್ಲ ಅಂದರೆ, ಒಂದು ಸಲ ಆ ರೋಗ ಬಂದರೆ ಅದಕ್ಕೆ ಚಿಕಿತ್ಸೆ ಇರೋದಿಲ್ಲ. ತುಂಬ ಜನನ ನೋಡಿದ್ದೀನಿ ಲಸಿಕೆ ಹಾಕುವಾಗ ಖುದ್ದಾಗಿ ನಾನೇ ಹೋಗುವಾಗ ಬೇಡ ಅಂದ ಜನ ಟ್ರೀಟ್ಮೆಂಟ್ ಆದಮೇಲೆ ಲಸಿಕೆ ಲಸಿಕೆ ಅಂತ ನಮ್ಮ ಹಿಂದೆ ಬಿದ್ದಿರ್ತಾರೆ. ಹಾಗಂದ್ರೆ ಈಗ ಎಲ್ಲ ರೈತರಿಗೂ ಒಂದೊಂದ್ಸಲ ಅನುಭವ ಆಗ್ಬೇಕು, ಕಾಯಿಲೆ ಬರಬೇಕು, ಆ ಕಾಯಿಲೆಯಿಂದ ಎಷ್ಟು ಕಷ್ಟ ಇದೆ ಅಂತ ನೋಡ್ಬೇಕು ಅವರು. ಆವಾಗ ಆ ಲಸಿಕೆನ ಪ್ರಾಮುಖ್ಯತೆನ ಅರ್ಥಕೊಂತಾರೆ. ಹಾಗಿದ್ರೆ ಪಾಪ ಅನಿಮಲ್ಗಳು ಸಫರ್ ಮಾಡ್ಬೇಕು ಅವ್ರ ಪ್ರಕಾರ. ಇದನ್ನ ಮಾಡಬೇಡಿ ದಯವಿಟ್ಟು. ಅದಲ್ಲದೆ ಬಡಕಲಾಗೋದು ಏನಾಗ್ತದೆ ಅಂದರೆ, ಕೆಲವೊಂದು ಜಾನುವಾರುಗಳನ್ನ ರೈತರು ಸರಿಯಾಗಿ ಸಾಕಿರಲ್ಲ, ಕೆಲವೊಬ್ರಿಗೆ ಸಾಕಲಿಕ್ಕೆ ಗೊತ್ತಿರೋದಿಲ್ಲ, ಕೆಲವೊಮ್ಮಲ್ಲಿ ಜಂತುನಾಶಕಗಳ ಹುಳದ್ದು ಮದ್ದು ಕೊಟ್ಟಿರಲ್ಲ, ಕೆಲವೊಬ್ರು ಮೇವು ಹಾಕ್ತಾ ಇರಲ್ಲ. ತುಂಬ ಅನಿಮಲ್ಗಳನ್ನ ಇಟ್ಕೊತಾರೆ, ಅವರಲ್ಲಿ ಮೇವು ಹಾಕುವಷ್ಟು ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ. ಆಲ್ರೆಡಿ ಅವು ಬಡಕಲಾಗಿರುತ್ತೆ. ಅವರ ಮನಸ್ಸಿನಲ್ಲಿ ಏನಿರುತ್ತೆ, ಲಸಿಕೆ ಹಾಕಿದ ಮೇಲೆ ಬಡಕಲಾಯಿತು ಅಂತ. ಈಗ ಅವರು ಮೇವು ಕೊಡದೆ, ಸರಿಯಾದ ಆಹಾರ ನೀಡದೆ, ಸರಿಯಾದ ಆರೈಕೆ ಮಾಡದೆ ಬಡಕಲಾಗಿದ್ರೂ ಕೂಡ ಅವರ ಮನಸ್ಸಿನಲ್ಲಿ ಹೇಗಿರುತ್ತೆ, ಲಸಿಕೆ ಕೊಟ್ಟಿದ್ರಿಂದ ಬಡಕಲಾಯಿತು. ಇಲ್ಲ, ಯಾವುದೇ ಲಸಿಕೆ ಇರಲಿ ಜಾನುವಾರುಗಳು ಬಡಕಲಾಗೋದಿಲ್ಲ. ಇನ್ನು ಗರ್ಭಪಾತವಾಗೋದು, ಎಲ್ಲ ಲಸಿಕೆಗಳು ಏನು ಹೇಳ್ತದೆ ಅಂದರೆ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಅಂದರೆ 7-8-9 ತಿಂಗಳು ಇರುವಾಗ ಕೊಡಬೇಡಿ. ಅದಕ್ಕಿಂತ ಮೊದಲು ಅಪ್ ಟು 6-7 ತಿಂಗಳು ಪ್ರೆಗ್ನೆಂಟ್ ಇರುವಾಗ ಕೊಡ್ಬೋದು. ರೈತರು ಏನು ಮಾಡ್ತಾರೆ, ಇಲ್ಲ ಇಲ್ಲ ನನಗೆ ಗರ್ಭಪಾತ ಆಗ್ತದೆ ಬೇಡ ಅಂತ. ಆಗ ನಾವೇನು ಮಾಡ್ತೀವಿ, ಈಗ ಅದು ಯಾಕೆ ಗರ್ಭಪಾತ ಆಗ್ತದೆ? ಗರ್ಭಪಾತ ಲಸಿಕೆಯಿಂದಲ್ಲ, ಗರ್ಭಪಾತ ಈಗ ಮನೆಗೆ ಹೋಗಿ ಲಸಿಕೆ ನೀಡೋದ್ರಿಂದ ಅಲ್ಲಿ ರೈತ ಸರಿಯಾಗಿ ದನನ ಹಿಡಿದೇ ಇರ್ಬೋದು, ಇಲ್ಲ ಹಿಡಿಲಿಕ್ಕೆ ಜನ ಇಲ್ಲದೇ ಇರ್ಬೋದು, ಕೆಲವೊಂದು ಜೋರು ದನಗಳಿರ್ಬೋದು, ಇಲ್ಲ ಕೆಲವೊಂದು ಹೆದರ್ಬೋದು. ಆಗ ಅವು ಕೊಸರಾಡುತ್ತೆ, ನೆಗೆದಾಡುತ್ತೆ. ನೆಗೆದಾಡುವ ಆ ಫಿಸಿಕಲ್ ಆಕ್ಟಿವಿಟಿಯಿಂದ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ ಹೊರತು ಈ ಲಸಿಕೆಯಿಂದಲ್ಲ. ಹಾಗಾಗಿ ನಾನು ರೈತ ಬಾಂಧವರಿಗೆ ಏನು ಹೇಳ್ತೀನಿ ಅಂದರೆ, ಇದೆಲ್ಲ ಲಸಿಕೆಯಿಂದ ಆಗೋದಲ್ಲ, ನೀವು ಈ ಲಸಿಕೆಯಿಂದ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಲಸಿಕೆ ಹಾಕಿಸದೆ ಕಾಯಿಲೆ ಬಂದಾಗ ಜಾನುವಾರುಗಳು ಅದನ್ನು ಯಾತನೆ ಅನುಭವಿಸೋದನ್ನು ನೀವು ತಡಿಬೇಕು. ಅದಕ್ಕೆ ನೀವು ಮನೆ ಬಾಗಿಲೇ ಬಂದಾಗ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಲಸಿಕೆ ಹಾಕಿದರೆ ನೀವು ನಿಶ್ಚಿಂತರಾಗಿ ಇರ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಆರೋಗ್ಯವಂತ ಜಾನುವಾರುಗಳನ್ನ ನೋಡಲಿಕ್ಕೆ ಸಿಗೋದಿಲ್ಲ. ಈಗ ಒಂದು ಜಾಗದಲ್ಲಿ ಕಾಯಿಲೆ ಬಂತು, ಒಬ್ಬ ರೈತ ಲಸಿಕೆ ಹಾಕಿಸ್ಲಿಲ್ಲ, ಆಗೇನಾಗುತ್ತೆ, ಅದಕ್ಕೆ ಕಾಯಿಲೆ ಬಂದರೆ ಪಕ್ಕದಲ್ಲಿ ಹಾಕಿರೋ ಜಾನುವಾರಿಗೂ ಲಸಿಕೆ ಹಾಕಿದ್ರು ಕೂಡ ಬರುತ್ತೆ. ಈಗಾಗಲೇ ಹೇಳಿದ್ದೀನಿ, ಲಸಿಕೆ ಹಾಕಿದರೆ ಕಾಯಿಲೆ ಬರೋದಿಲ್ಲ ಅಂತ ಹೇಳಲ್ಲ, ಬರುತ್ತೆ, ಆದರೆ ತೀವ್ರತೆ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಎಲ್ಲ ರೋಗಕ್ಕೂ ನಮಗೆ ಇರುವ ಒಂದು ಮದ್ದು ನಿಯಂತ್ರಣ ಅಂದರೆ ಲಸಿಕೆ. ದಯವಿಟ್ಟು ಎಲ್ಲರೂ ಲಸಿಕೆ ಹಾಕಿಸಿ ನಿಮ್ಮ ಜಾನುವಾರುಗಳನ್ನು ಆರೋಗ್ಯವಂತರಾಗಿ ಇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ನೀವು ಬಹಳಷ್ಟು ಲಸಿಕೆಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿರಿ. ಒಂದು ಮಾಹಿತಿ ಬೇಕಿತ್ತು, ಈ ಲಸಿಕೆಗಳೆಲ್ಲ ಸರ್ಕಾರದಿಂದಲೇ ಲಭ್ಯವಿದ್ದಾವ ಅಥವಾ ನಾವೇ ಹೋಗಿ ತಗೊಳ್ಬೇಕಾ, ಹೇಗೆ ಮೇಡಮ್? ಇದ್ರ ಬಗ್ಗೆ ಹೇಳ್ತೀನಿ ಮ್ಯಾಮ್. ಸರ್ಕಾರದಿಂದ ದನ ಮತ್ತು ಎಮ್ಮೆಗಳಲ್ಲಿ ಕಾಲುಬಾಯಿ ಜ್ವರ ಅಂತ ಏನು ನಾನು ವರ್ಷದಲ್ಲಿ ಎರಡು ಬಾರಿ ಹೇಳಿದೆ, ಚರ್ಮಗಂಟು ರೋಗ ವರ್ಷಕ್ಕೆ ಒಂದು ಬಾರಿ ಹೇಳಿದೆ, ಇದು ಉಚಿತವಾಗಿ ಮನೆ ಬಾಗಿಲಿಗೆ ಇದೆ ಮ್ಯಾಮ್. ಅದಕ್ಕೆ ನಾನು ಹೇಳಿದ್ದು ಉಚಿತವಾಗಿ ಮನೆ ಬಾಗಿಲಿಗೆ ಹೋದರೂ ಕೂಡ ರೈತರು ನಿರಾಕರಿಸ್ತಾ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ. ಇದನ್ನು ನೀವು ಹಾಕಿಸ್ಕೊಬೇಕು. ಇದಲ್ಲದೆ ಬ್ರುಸೆಲ್ಲ ಕುಂದು ರೋಗ ಏನು ಹೇಳಿದೆ, ಅದು 4-8 ತಿಂಗಳಲ್ಲಿ ಅದು ಕೂಡ ನಮ್ಮಲ್ಲಿ ಉಚಿತವಾಗಿದೆ. HS ಕಾಯಿಲೆ ಏನು ಹೇಳಿದೆ, ಅದು ಎಲ್ಲೆಲ್ಲಿ

ಕಾಳು ಮೆಣಸು ಕ್ವಿಂಟಾಲಿಗೆ 13,500 ರಿಂದ 67,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,800 ರಿಂದ 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 ರಿಂದ 6,000, ಕದಳಿ ಕ್ವಿಂಟಾಲಿಗೆ 5,500 ರಿಂದ 7,000, ಗಾಳಿ ಕ್ವಿಂಟಾಲಿಗೆ 6,000 ರಿಂದ 6,500, ನೇಂದ್ರ ಕ್ವಿಂಟಾಲಿಗೆ 7,000 ರಿಂದ 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ ಕಾರ್ಯಕ್ರಮ ಉಂದುವೇ ಶುಕ್ರಾರ ಕಾಂಡೆ ಪತ್ತರೇಕ್ ಪ್ರಸಾರ ಆಯ್ರೆ ಉಂಡು. ಹೊಸ ಇಸವಿನ ಎಂಚ ಎದುಕೊನುಗ ಪನ್ಪುನೈತ ಬಗೆಟ್ ಈ ಸರ್ತಿ ನಮ್ಮ ಪಾತಿರ್ಗ ಶ್ರೋತೃಲೆ. ಲಿಪ್ಪು ಕೊರಡಾಯಿನ ಫೋನ್ ನಂಬರ್ಲು 2211 ಎಸ್ಟಿಡಿ ಕೋಡ್ 0824, ಮೊಬೈಲ್ 8772703.